ಈ ಒಂದು ಕಾರಣದಿಂದ ನಮ್ಮ ಈ ಒಂದು ಭಾಗದಲ್ಲಿ ಅಥವಾ ಈ ಒಂದು ಬೆಳೆ ಬೆಳೆಯತಕ್ಕಂತ ಪದ್ಧತಿಯಲ್ಲಿ ಸೊ ಬೀಜೋಪಚಾರದ ಬಗ್ಗೆ ಜಾಸ್ತಿ ಮಹತ್ವ ಬರ್ತಾ ಇದ್ರು. ಈಗ ನಾವು ಆದಿ ಕಾಲದಲ್ಲಿ ಒಂದು ಯಾವ್ದೊಂದು ಗ್ರಂಥದ ನೋಡಿದಾಗ ಸೊ ಶರಂಗಧರ ಅಂತ ಬರ್ತಕ್ಕಂತ ಒಂದು ವೃಕ್ಷ ಆಯುರ್ವೇದ ಗ್ರಂಥದಲ್ಲಿ ಬೀಜೋಪಚಾರದ ಬಗ್ಗೆ ಮಹತ್ವದ ಉಲ್ಲೇಖ ಆಗಿದೆ ಆಲ್ರೆಡಿ. ಆ ಸಮಯದಲ್ಲೇ ಇದ್ರ ಉಲ್ಲೇಖ ಆಗಿದೆ ಅಂತ. ಆ ಸಮಯದಲ್ಲಿ ಉಲ್ಲೇಖ ಆಗಿದೆ ಅಂತ ಅರ್ಥ ನಾವು ಆಲ್ರೆಡಿ ನಮ್ಮ ಭಾರತ ದೇಶದಲ್ಲಿ ಅನಾದಿ ಕಾಲದಿಂದ ಬೀಜೋಪಚಾರ ಪದ್ಧತಿಯಲ್ಲಿ ರೂಢಿದೆ ಅಂತ ಅರ್ಥ. ಹಿಂದಕ್ಕೂ ಸಹಿತ ರೈತರು ಅಂತಂದ್ರೆ ಅನಾದಿ ಕಾಲದಲ್ಲೂ ಸಹಿತ ರೈತರು ಬೀಜೋಪಚಾರ ಮಾಡಲಾರ್ದಂಗೆ ಬಿತ್ತನೆ ಮಾಡ್ತಿದ್ದಿಲ್ಲ ಅಂತೇಳಿ ನಮಗೆ ಪುರಾವೆ ಸಿಗ್ತದೆ. ಈ ಗ್ರಂಥದಲ್ಲಿ ಉಲ್ಲೇಖ ತೆಗೆದು ನೋಡಿದಾಗ್ರೆ ಇದ್ರ ಬಗ್ಗೆ ಬೀಜೋಪಚಾರ ಮಹತ್ವ ಏನು, ಯಾವ ತರ ಪದ್ಧತಿ ಅನುಸರಿಸ್ತಾ ಇದ್ರು, ಅದರ ಆಗ್ತಕ್ಕಂತ ಲಾಭಗಳನ್ನು ಕೂಡ ಉಲ್ಲೇಖ ಇದಾರೆ. ಅಂದ್ರೆ ಯಾವ ರೀತಿ ಮಾಡ್ತಿದ್ರು ಅಂತ ಏನಾದರೂ ಅದರಿಂದ ಗುರುತಾಗ್ತದೆ ಸರ್? ಅದರಲ್ಲಿ ಬೀಜೋಪಚಾರ ಅಂತ ಬಂದಾಗ ನಾವು ಇತಿಹಾಸ ತೆಗೆದು ನೋಡಿದಾಗ್ರೆ ಸೊ ಬೀಜೋಪಚಾರ ಬಗ್ಗೆ ಬಹಳವಾಗಿ ರೋಗ ಮತ್ತು ಕೀಟಗಳ ಬಾಧೆ, ಅದರಲ್ಲಿ ಬಹಳ ಮುಖ್ಯವಾಗಿ ಬೀಜ ಮತ್ತು ಮಣ್ಣಿಂದ ಬರತಕ್ಕಂತ ರೋಗದ ಬಗ್ಗೆ ಜಾಸ್ತಿ ಅವಾಗ ಆ ಒಂದು ಇದ್ರ ಮೇಲ್ಗಡೆ ನಾವು ಬೀಜೋಪಚಾರ ಮಾಡ್ತದೆ ಸರ್. ಹೌದು ಸರ್. ಹಂಗಂತಂದ್ರೆ ಈ ಬೀಜೋಪಚಾರ ಅಂದ್ರೆ ಏನು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೀರಿ ಸರ್? ಬೀಜೋಪಚಾರ ಅಂದ್ರೆ ಸರ್ ಈಗ ಬಿತ್ತನೆಗೆ ಉಪಯೋಗಿಸತಕ್ಕಂತ ಬೀಜಗಳಿಗೆ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಕೀಟನಾಶಕ ಇರಬಹುದು ಅಥವಾ ಸೊ ಪೀಡನಾಶಕ ಇರಬಹುದು ಅಥವಾ ಜೈವಿಕ ಶಿಲೀಂಧ್ರ ನಾಶಕ ಇರಬಹುದು ಅಥವಾ ಜೈವಿಕ ಗೊಬ್ಬರಗಳಿಂದ ಸೊ ಬೀಜಗಳಿಗೆ ಉಪಚರಿಸಿ ಮಾಡ್ತಕ್ಕಂತ ಪದ್ಧತಿಗೆ ಸೊ ಬೀಜೋಪಚಾರ ಅಂತ ಹೇಳ್ತಾರೆ. ಹಂಗಂತಂದ್ರೆ ಈ ಬೀಜೋಪಚಾರ ಮಾಡೋದ್ರೊಳಗ ಹಲವಾರು ವಿಧಾನಗಳು ಅಥವಾ ವಿಧಗಳು ಇರಬಹುದಲ್ಲ? ಬೀಜೋಪಚಾರದಲ್ಲಿ 4-5 ವಿಧಗಳು ಬರ್ತವೆ ಸರ್. ಅಲ್ಲಿ ಸರ್ ಮೊದಲನೇದಾಗಿ ಒಣ ಬೀಜಗಳು ಕೂಡ ಬೀಜೋಪಚಾರ ಮಾಡಬಹುದು ಅಥವಾ ಉಪ್ಪು ನೀರಲ್ಲಿ ಕೂಡ ಬೀಜೋಪಚಾರ ಮಾಡಬಹುದು ಸೊ ಅಥವಾ ಬೀಜ ಕಠಿಣಗೊಳಿಸೋಕೆ ಅಂತ ಬೀಜೋಪಚಾರ ಮಾಡಬಹುದು ಅಥವಾ ಜೈವಿಕ ಶಿಲೀಂಧ್ರ ನಾಶಕಗಳಿಂದ ಬೀಜೋಪಚಾರ ಮಾಡಬಹುದು ಅಥವಾ ಜೈವಿಕ ಗೊಬ್ಬರಗಳಿಂದ ಕೂಡ ಬೀಜೋಪಚಾರ ಮಾಡಬಹುದು. ಅಂತಂದ್ರೆ ಒಂದೊಂದು ಹೇಳಿ ಸರ್. ಈಗ ಮೊದಲಿಗೆ ಒಣ ಬೀಜೋಪಚಾರ ಅಂತಂದ್ರೆ ಹೆಂಗ್ ಮಾಡಬೇಕು, ವೈಜ್ಞಾನಿಕ ಪದ್ಧತಿ ಏನಂತ? ಸೊ ಇದರಲ್ಲಿ ಒಣ ಬೀಜೋಪಚಾರ ಮಾಡ್ತಕ್ಕಂಥ ಪದ್ಧತಿಯಲ್ಲಿ ಸರ್ ಜೈವಿಕ ಶಿಲೀಂಧ್ರ ನಾಶಕಗಳಿಂದ ಜಾಸ್ತಿ ಒಣ ಒಂದು ಬೀಜೋಪಚಾರ ಮಾಡ್ತಕ್ಕಂಥ ಪದ್ಧತಿಯಲ್ಲಿ ಉಪಯೋಗಿಸ್ತಾರೆ. ಈಗ 1 kg ಬೇಕಾದಂಥ ಬೀಜಕ್ಕೆ ಈ ತೊಗರಿ ಅಥವಾ ಹೆಸರು ಇರ್ಬೋದು, ಕಡಲೆ ಇರ್ಬೋದು, ಉದ್ದ ಇರ್ಬೋದು, ಯಾವುದೇ ಒಂದು ಬೆಳಿಗ್ಗೆ ತಗೊಳ್ಳಿ 2.5 gram ಅಂದರೆ 2.5 gram ಇರತಕ್ಕಂಥ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಬಳಕೆ ಮಾಡಿ ಆ ಒಂದು ಬೀಜ ಮತ್ತು ಶಿಲೀಂಧ್ರ ನಾಶಕಗಳ ಒಟ್ಟಿಗೆ ತಿರುಗಿಸಕ್ಕ ಡ್ರಮ್ ಇರ್ತೈತಿ ಒಂದು. ಆ ಡ್ರಮ್ ಅಲ್ಲಿ ಇವೆಲ್ಲ ಬೀಜಕ್ಕೆ ಅನುಗುಣವಾಗಿ ಆಗಿರ್ತಕ್ಕಂಥ ಜೈವಿಕ ಶಿಲೀಂಧ್ರ ನಾಶಕ ಹಾಕಿ ಅದು ರೊಟೇಟ್ ಮಾಡ್ತಾ ತಿರುತ್ತಾರೆ. ತಿರುತ್ತಾಗ ಏನಾಗುತ್ತೆ, ಆಗ್ತಕ್ಕಂಥ ಜೈವಿಕ ಶಿಲೀಂಧ್ರ ನಾಶಕ ಸೊ ತೆಳುವಾದ ಲೇಪನ ಬೀಜ ಮೇಲ್ಗಡೆ ಆಗುತ್ತಿರೋದು, ಸೌಗದ ಬೀಜ ಲೇಪನ ಆಗುತ್ತಿರೋದು. ಇದು ಡ್ರಮ್ ಇದ್ದವ್ರ ಹತ್ರ ಆಯ್ತು ಸರ್? ಡ್ರಮ್ ಇದೆ. ಯಾವ ರೈತರ ಹತ್ರ ಡ್ರಮ್ ಇಲ್ಲ, ಯಾಕಂದ್ರೆ ಎಲ್ಲ ರೈತರ ಹತ್ರ ನಮ್ಗೆ ಡ್ರಮ್ ಸಿಗೋದಿಲ್ಲ. ಈ ಡ್ರಮ್ ಸಿಗದೇ ಇರುವಂತವ್ರು ಅಥವಾ ಯಾರ ಹತ್ರ ಡ್ರಮ್ ಇಲ್ಲ ಅವ್ರು ಹೆಂಗ್ ಉಪಚಾರ ಮಾಡ್ಬೇಕಂತ್ರಿ? ಅವರು ಈಗ ಡ್ರಮ್ ಇರಲ ಇರ್ತಕ್ಕಂಥ ರೈತರು ಜೈವಿಕ ಶಿಲೀಂಧ್ರ ನಾಶಕಗಳ ಬಳಕೆ ಮಾಡೋಕ್ಕಿಂತ ಮುಂಚೆ ಸೊ ಯಾವುದೇ ಆದಂತಕ್ಕಂತ ಒಂದು ದ್ರವ ರೂಪದ ಅಂಟು ಪ್ರಮಾಣವನ್ನು ರೆಡಿ ಮಾಡಬೇಕಾಗ್ತಾರೆ. ಅದರಲ್ಲಿ ಸಕ್ಕರೆ ಪಾಕ್ ಇರ್ಬೋದು ಅಥವಾ ಬೆಲ್ಲದ ಪಾಕ್ ಇರ್ಬೋದು ಅಥವಾ ಈ ಬೇವಿನಾಗಿರ್ತಕ್ಕಂಥ ಅಂಟು ಕೂಡ ಯೂಸ್ ಮಾಡಬಹುದು. ಬಟ್ ನಾವೇಂತಂದ್ರೆ ಆ ಶಿಲೀಂಧ್ರ ನಾಶಕಗಳು ಮೇಲ್ಗಡೆ ಲೇಪನ ಆಗ್ಬೇಕು ಬೀಜದ ಮೇಲ್ಗಡೆ. ಅಂದ್ರೆ ಬೀಜದ ಮೇಲೆ ಹತ್ತಬೇಕು ಅಂತ ಮಾಧ್ಯಮ ಬೇಕು, ಅದಕ್ಕೆ ಮಾಧ್ಯಮ ಬೇಕು. ಅದಕ್ಕೆ ಯಾವುದೇ ಅಂಟು ಇರತಕ್ಕಂಥ ದ್ರಾವಣ ಉಪಯೋಗಿಸ್ಬೇಕು ನಾವು. ಅಂತಂದ್ರೆ ಈಗ ಅಂಟು ದ್ರಾವಣ ಬೀಜದ ಮೇಲೆ ಹಾಕಿ ಆಮೇಲೆ ಈ ಶಿಲೀಂಧ್ರ ನಾಶಕ ಹಾಕ್ಬೇಕು ಅಂತ. ಹೌದು ಸರ್. ಈಗ ನಾವು ಅಂಟು ದ್ರಾವಣ ಯಾವ ತರ ರೆಡಿ ಮಾಡ್ಬೇಕಂತಂದ್ರೆ ಈಗ ಒಂದು 50-100 gram ಅಥವಾ 100 gram ಸಕ್ಕರೆ ಅಥವಾ ಬೆಲ್ಲ ಪಾಕು 1 liter ನೀರಲ್ಲಿ ಹಾಕಿದ ಕುದಿಸಿದಾಗ ಒಂದು ಅಂಟು ದ್ರಾವಣ ಬರುತ್ತೆ. ಅದು ಕುದಿಸಿ ಸಕ್ಕರೆ ಹಾಕಿ ಕುದಿಸಿ ಪಾಕ್ ತಯಾರು ಮಾಡಬೇಕು. ಕುದಿಸಿ ಆರಿಸ್ಬೇಕು ಸರ್. ಅದು ಒಂದು ತಾಸು ಅಥವಾ 2 hours ಆರಿಸಿದ ನಂತರ ಇವು ಬೀಜೋಪಚಾರ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂತಂದ್ರೆ ಅವಾಗ ಅದು ಪಾಕೇನು ಬೀಜದ ಮೇಲೆ ಹಾಕ್ಬೇಕು ಅಥವಾ ಪಾಕಿನೊಳಗೆ ಶಿಲೀಂಧ್ರ ನಾಶಕ ಹಾಕ್ಬೇಕು ಹೆಂಗಂತೀರಿ? ಈಗ ನಾವು ಒಂದು 1 acre ತೊಗರಿ ಉದಾಹರಣೆಗೆ ತಗೊಂಡಾಗ್ರೆ 4-5 kg ಬಿತ್ತನೆ ಮಾಡ್ತಾರೆ. ಸೊ 4-5 kg ಆಗ್ತಕ್ಕಂಥ ಬಿತ್ತನೆ ಬೀಜನ ತಗೊಂಡು ಸೊ ಅದಕ್ಕೆ ಅನುಗುಣವಾಗಿ ಬೀಜ ಇರತಕ್ಕಂಥ ಬೀಜಕ್ಕೆ ಅನುಗುಣವಾಗಿ ಇರತಕ್ಕಂಥ ದ್ರಾವಣಗಳು ಹಾಕ್ಬೇಕು. ಅಂದ್ರೆ ಎಲ್ಲಾ ಬೀಜಗಳ ಮೇಲ್ಗಡೆ ಆ ಅಂಟು ದ್ರಾವಣ ಜೊತೆಗೆ ಈ ಜೈವಿಕ ಶಿಲೀಂಧ್ರ ನಾಶಕ ಲೇಪನ ಆಗ್ಬೇಕು. ಅದಕ್ಕೆ ಅನುಗುಣವಾಗಿ ನಾವು ಅಂಟು ದ್ರಾವಣ ಆ ಜೊತೆಗೆ 4-5 gram ಟ್ರೈಕೋಡರ್ಮ್ ಅಥವಾ ಶಿಲೀಂಧ್ರ ನಾಶಕ ಸೊ ಮಿಕ್ಸ್ ಮಾಡಿ ಹಾಕಿದಾಗ ಅದು ಸೀದಾ ಅದ್ರ ಮೇಲ್ಗಡೆ ಲೇಪನ ಆಗ್ತಾ ಹೋಗುತ್ತಿರ. ಅದು ಹಚ್ಚಿದ ಮೇಲೆ ಮತ್ತೆ ಬಿತ್ತನೆ ಮಾಡ್ಲಿಕ್ಕೆ ಅಂದ್ರೆ ಅದು ಒಣಗ್ಲಿಕ್ಕೆ ಬಿಡ್ಬೇಕು ಹೆಂಗೆ? ಬಿತ್ತನೆ ಈಗ ಬೀಜ ಲೇಪನ ಮಾಡಂತ ಕೇಳ್ರಿ. ಸೊ ಮೊದಲನೇದಾಗಿ ಜೈವಿಕ ಶಿಲೀಂಧ್ರ ನಾಶಕ ಮಾಡ್ತಾರೆ ಅವ್ರು 4-5 gram 1 kg ಬೇಕಂತ ಬೀಜಕ್ಕೆ ಲೇಪನ ಮಾಡ್ತಾರೆ. ನಂತರ ಸ್ವಲ್ಪ ಒಂದು 5-10 minutes ಟೈಮ್ ಬಿಟ್ಟು ನಂತರ ಮತ್ತಾಗೇನ ನಮ್ಗೆ ಬೇಕಾಗತಕ್ಕಂಥ ಅಂಟು ದ್ರಾವಣ ತಗೊಂಡು ಶಿಲೀಂಧ್ರ ನಾಶಕ ನಂತರ ಜೈವಿಕ ಗೊಬ್ಬರಗಳಾದ ಸೊ ರಂಜಕ ಕರಗುವ ಗೊಬ್ಬರ PHP ಅಂತ ಅಂತೀವಿ ನಾವು. ಅದು 200 gram ತಗೋಬೇಕು 1 acre ಬೀಜಕ್ಕೆ ಬೇಕಾದಂಥ ಬೀಜಕ್ಕೆ. ಅದಕ್ಕೆ ಅನುಗುಣವಾಗಿ ಸೊ ಜೈವಿಕ ಗೊಬ್ಬರ ರಂಜಕಗಳು ಮಿಕ್ಸ್ ಮಾಡಿ ಇದಾದ ತಕ್ಷಣ ಮೂರನೇದು ಅಗೇನ್ ಮತ್ತಿರ್ತಕ್ಕಂಥ ಅಂಟು ದ್ರಾವಣ ತಗೊಂಡು ಸೊ ರೈಜೋಬಿಯಂ ಇರ್ತಕ್ಕಂಥ ಜೈವಿಕ ಗೊಬ್ಬರ ಅದನ್ನು ಅದಕ್ಕೂ ಅನುಗುಣವಾಗಿ ಆ ಒಂದು ಜೈವಿಕ ಗೊಬ್ಬರ ಮೇಲ್ಗಡೆ ಕೂಡ ಲೇಪನ ಆಗ್ಬೇಕು. ಅಂದ್ರೆ ಒಟ್ಟು 3 ಸಲ ನಾವು ಪಾಕ್ ದ್ರಾವಣ ತಗೋಬೇಕು ಅಂದಂಗೆ ಆತ್ರಿ. ಅದಕ್ಕೆ ಅನುಗುಣವಾಗಿ ನಾವು ಸ್ವಲ್ಪ ಸ್ವಲ್ಪ ಆಗ್ತಾ ಹೋಗ್ರಿ. ಈಗ ಫಸ್ಟ್ ಆದಾಗಿ ಜೈವಿಕ ನಾಶಕ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರಮಾಣ ಹಾಕ್ಬೇಕ್ರಿ. ಆಮೇಲೆ ಜೈವಿಕ ಗೊಬ್ಬರಗಳಾದ ಪಿ ಎಸ್ ಬಿ ಮಾಡೋ ಟೈಮಲ್ಲಿ ಸ್ವಲ್ಪ ಹಾಕ್ಬೇಕ್ರಿ. ಆಮೇಲೆ ರೈಜಬೆ ಹಾಕೋ ಟೈಮಲ್ಲಿ ಅದ್ಮೇಲೆ ಹಾಗೆ ಚಲೋದಾಗಿ ಕೈ ಆಡಿಸ್ಬಿಡು, ಕೈ ಆಡಿಸ್ಬೇಕು. ಕಂಪ್ಲೀಟ್ ಆಗಿ ಮೇಲ್ಗಡೆ ಲೇಪನ ಆಯ್ತು ಅಂದ್ರೆ ತೆಗೆದ 6-7 ತಾಸು ನೀವು ಒಣ ತಕ್ಕಂಥದಲ್ಲಿ ಒಣಗಿಸ್ಬೇಕ್ರಿ ನೆರಳಲ್ಲಿ. ಅಂತಂದ್ರೆ ಸರ್, ನಾಳೆ ನಾವು ಬಿತ್ತನೆ ಮಾಡ್ಬೇಕಾಗಿದ್ರೆ ಇವತ್ತೆಲ್ಲ ಮಾಡ್ಕೋಬೇಕು. ಅದ್ರ ಹಿಂದಿನ ದಿವಸದಲ್ಲಿ ನಮ್ಮ ಎಲ್ಲ ರೆಡಿ ಮಾಡಬೇಕಾಗತ್ತೆ. ನಾ ಬಿತ್ತನೆ ಮಾಡೋಕ್ಕಿಂತ 7-8 ತಾಸು ಪೂರ್ವದಲ್ಲಿ ಮಾಡಿದ್ರೆ ಸ್ವಲ್ಪ ವ್ಯತ್ಯಾಸ ಹಿಂದೆ ಮುಂದಾಗ್ತಾವ. ಅದಕ್ಕೆ ಒಂದ್ ದಿವಸ ಮುಂಚೆ ಮಾಡಿದ್ರೆ ಇನ್ನೂ ಉತ್ತಮ. ಉಪ್ಪು ನೀರಿನ ಉಪಚಾರ ಅಂದ್ರಲ್ಲ, ಇದು ಯಾಕೆ ಮಾಡಬೇಕು, ಹೆಂಗ್ ಮಾಡಬೇಕು? ಈಗ ಜೈವಿಕ ಬೀಜೋಪಚಾರ ಬಂದಕಲ್ಲ ವಿಧಾನ, ಇದು ಕೂಡ ಒಂದು ವಿಧಾನ ಸರ್. ಈಗ ಇದರಲ್ಲಿ ಒಂದೊಂದು ವೇಳೆ ಏನಾಗುತ್ತೆ ಅಂದ್ರೆ, ಈಗ ರೋಗ ಮತ್ತು ಕೀಟ ಬಾಧೆ ಇರತಕ್ಕಂತ ಬೀಜಗಳು ಕೂಡ ಆ ಚೆನ್ನಾಗಿರ್ತಕ್ಕಂಥ ಬೀಜಗಳು ಕೂಡ ಮಿಕ್ಸ್ ಆಗುತ್ತಿರುತ್ತೆ. ಈಗ ಅದಕ್ಕೆ ನಾವು ಬೇರ್ಪಡಿಸ್ಬೇಕು, ತಗ್ಸ್ಬೇಕಂತಂದ್ರ ಸೊ ಉಪ್ಪು ನೀರಿನ ಒಂದು ಉಪಚಾರ ಕೂಡ ಮಾಡಬೇಕಾಗುತ್ತೆ. 2% ಉಪ್ಪು ಅಂದ್ರೆ 20 ಗ್ರಾಮ್ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಬೇಕು. ಒಂದು 5 ಲೀಟರ್ ನೀರಲ್ಲಿ 100 ಗ್ರಾಮ್ ಉಪ್ಪು ಮಿಕ್ಸ್ ಮಾಡಿ ಸೊ 5-6 ಕೆಜಿ ಬೇಕಾ 1 ಎಕರೆ ಬೇಕಾದ ಬೀಜನ ನೆನೆ ಇಟ್ಟು 1/2 ತಾಸು ನೆನೆ ಇಟ್ಟರೆ ಏನಾಗುತ್ತಂದ್ರೆ, ಈಗ ಬಾಧಿತ ಇರತಕ್ಕಂಥ ಬೀಜಗಳು ಹಗುರುತ್ತವ್ರು, ಯೂಸಲ್ಲಿ ಅವ್ರು ಮೇಲ್ಗಡೆ ತೇಲ್ತವ್ರು. ಯಾವಾಗ ಹಗುರುತ್ತಾರ ಮೇಲ್ಗಡೆ ಹೊರಗೆ ತೆಗೆದಾಗ ನಮ್ಗೆ ಇರತಕ್ಕಂಥ ಸಾಲಿಡ್ ಅಂತ 100% ಜನ್ಮಸ್ ಆಗ್ತಕ್ಕಂಥ ಬೀಜಗಳು ನಮ್ಗೆ ಸಿಗುತ್ತವ್ರು. ಅವಾಗ ನಾವು ಈ ರೋಗ ಮತ್ತು ಕೀಟ ಬಾಧೆ ಇರತಕ್ಕಂಥ ಬೀಜಗಳನ್ನ ಈಸಿಯಾಗಿ ನಾವು ಬೇರ್ಪಡಿಸೋದು. ಸರ್, ನೀವು ಆಗಲೇ ಹೇಳಿದ್ರೆ ಬೀಜ ಕಠಿಣಗೊಳಿಸೋದು ಒಂದು ಪದ್ಧತಿ ಅಂತೇಳಿ, ಈ ಬೀಜ ಕಠಿಣಗೊಳಿಸುವ ಅವಶ್ಯಕತೆ ಏನದ ಮತ್ತೆ ಹೆಂಗ್ ಮಾಡ್ಬೇಕು? ಈ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಆಗ್ತಕ್ಕಂಥ ಮಳೆ ಒಂದು ಕೊರತೆ ನೋಡಿದಾಗ ಅಥವಾ ಈಗ ಏನು ಕ್ಲೈಮೇಟ್ ಚೇಂಜ್ ಅಂತೇಳಿ ಸರ್, ವಾತಾವರಣದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಮಯದಲ್ಲಿ ಒಂದೇ ಟೈಮಲ್ಲಿ ಜಾಸ್ತಿ ಮಳೆ ಬರ್ಬೋದು, ಬರ್ದೇನೆ ಇರ್ಬೋದು. ತೇವಾಂಶ ಕೊರತೆ ಇದ್ದಕ್ಕಂಥ ಭಾಗದಲ್ಲಿ ಸೊ ಬೀಜ ಕಠಿಣಗೊಳಿಸ್ತಕ್ಕಂಥ ಬೀಜೋಪಚಾರ ಬಹಳ ಮಹತ್ವ ಪಡ್ತಾ ಇದ್ರು. ಇದು ಮಾಡ್ತಕ್ಕಂಥ ವಿಧಾನ ಬಂದಾಗ್ರೆ, 1 ಲೀಟರ್ ನೀರಿಗೆ 20 ಗ್ರಾಮ್ ಕ್ಯಾಲ್ಸಿಯಂ ಕ್ಲೋರೈಡ್ ಸುಣ್ಣದ ದ್ರಾವಣ ಒಂದು ನೀರಲ್ಲಿ 1 ಲೀಟರ್ ನೀರಲ್ಲಿ 20 ಗ್ರಾಮ್ ನಾವು ಮಿಕ್ಸ್ ಮಾಡ್ಬೇಕು. ಇದಕ್ಕೆ ಎಷ್ಟು ಬೇಕು, 1 ಎಕರೆ ಬೇಕಾದಂಥ ಬೀಜ 1 ಕೆಜಿ ಯಾವುದೋ ಉದಾಹರಣೆ ಹೆಸರಲ್ಲಿ ಉದ್ದಾರೆ ತೊಗಲ್ಯಾವ ತೊಗೋದ್ರು, 1 ಕೆಜಿಗೆ 1 ಲೀಟರ್ ನೀರು ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಸೊ ಅದರಲ್ಲಿ 15-20 ಮಿಂಟ್ 40 ಮಿಂಟ್ ಅದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ. ಅದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ ಅಂದ್ರೆ ಬೀಜ ಕಠಿಣ ಇರತಕ್ಕಂಥ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಟೈಮ್ ನಾವು ಬೀಜಲ್ಲೇ ನೆನೆಸಬೇಕು. ತೊಗರಿ ಹೆಂಗ, ಜೋಳಕ್ಕೆ ಹೆಂಗ, ಇದೇನ ಹೇಳ್ಬೋದು? ತೊಗರಿಗೆ ಮತ್ತು ಕಡ್ಲಿಗೆ ಜೋಳಕ್ಕೆ ಸೊ 30 ಮಿಂಟ್ ನೀವು ಬೀಜ ನೆನೆಸಬಹುದು. ಈಗ ಉದಾಹರಣೆಗೆ ನೀವು ಸೋಯಾಬೀನ್ ತೊಗೊಂಡಾಗ ಜಾಸ್ತಿ ಟೈಮ್ ನಾವು ಬೀಜದಲ್ಲಿ ಏನಾದ್ರು ನೆನೆಟ್ರ ಮೇಲಿರ್ತಕ್ಕಂಥ ಪದರ ಒಡೆದೋಗುತ್ತೆ. ಪದರ ಬಹಳ ಸೂಕ್ಷ್ಮ ಇರ್ತದೆ, ಯಾವ್ದು ಸೂಕ್ಷ್ಮ ಇರತಕ್ಕಂಥ ಪದರ ಇರ್ತೈತಿ, ಕಡಿಮೆ ಟೈಮಲ್ಲಿ ನೆನೆಸ್ಬೇಕ್ರಿ. ಯಾವಾಗ ಪದರ ದಪ್ಪ ಇರ್ತೈತಿ, ಬೀಜ ಕಠಿಣ ಇರ್ತೈತಿ, ಅವಾಗ ಜಾಸ್ತಿ ಟೈಮ್ ನೆನೆಟ್ರು ಕೂಡ ಯಾವ್ದು ತರಕ್ಕಂಥ ತೊಂದರೆ ಆಗಲ್ಲ ಬೀಜ ಮಳೆಗೆ ಬರ್ತಕ್ಕಂಥ. ಇದರಿಂದ ಉಪಯೋಗ ಏನಂತಾರೆ ಸರ್? ಈ ಬೀಜ ಒಂದು ಕಠಿಣಗೊಳಿಸಕ್ಕಿಂತ ಆಗ್ತಕ್ಕಂಥ ಲಾಭಗಳು ರೀ, ಮೊದಲನೇದಾಗಿ ಈಗ ನಾವು ಬಿತ್ತನೆ ಮಾಡೋ ಟೈಮಲ್ಲಿ ತೇವಾಂಶ ಕೊರತೆ ಇತ್ತು, ಆ ಟೈಮಲ್ಲಿ ಕೂಡ ಆ ಒಂದು ಬರ್ತಕ್ಕಂಥ ಸಸಿಗೆ ಬರ ನಿರೋಧಕ ಶಕ್ತಿ ಬರುತ್ತೆ. ಸೊ ಬಿತ್ತನೆ ಆದ ತಕ್ಷಣ ತೇವಾಂಶ ಕೊರತೆ ಎದ್ದುಕೊಂಡಾಗ ತೇವಾಂಶದಿಂದ 15-20 ದಿವಸ ಅಥವಾ 30 ದಿವಸ ಹೊರಗಾಗಿ ಮಳೆ ಬರಲಿಂದ ಕೂಡ ಅಥವಾ ತೇವಾಂಶ ಕೊರತೆ ಇದ್ರೂ ಕೂಡ ಸೊ ಒಂದು ಬೀಜಗಳು ಯಾವುದೇ ಥರ ಸಾಯೋದಿಲ್ಲ. ಇನ್ನು ಎರಡನೇದಾಗಿ ಯಾವುದು ಎಷ್ಟು ನಾವು ಬೀಜ ಬಿತ್ತನೆ ಮಾಡಿರ್ತೀವಿ ಸೊ ಆಲ್ಮೋಸ್ಟ್ ಅಲ್ಲಿ ಬರ್ತಕ್ಕಂಥ ಬೀಜ ಮೊಳಕೆ ಒಂದೇ ಯೂನಿಫಾರ್ಮ್ ಆಗಿ 1% 100% ಅಲ್ಲಿ 90% ಅಲ್ಲಿ ಒಂದೇ ತರನಾಗಿ ಬೀಜ ಮೊಳಕೆ ಬರ್ತವ್ರು. ಇದು ಮೂರೇ ಲಾಭ ಅಂತಂದ್ರೆ, ಸೊ ಬಿತ್ತನೆ ಆದ ತಕ್ಷಣ ಗಿಡದಲ್ಲಿ ಅಂತ ಜಾಸ್ತಿ ಅಬ್ಬರದಿಂದ ಬರ್ತವ್ರು ಸಸಿಗಳು. ಈಗ ಯಾವ್ದೇ ತರಕ್ಕಂಥ ಅಲ್ಲಿ ಸಸಿಗೆ ತೇವಾಂಶ ಕೊರತೆ ಇದ್ದಾಗ ಹೆಂಗ್ ಬರ್ತವಲ್ಲ ಸಸಿಗಳು, ಆ ತರ ಬರಲ್ರಿ. ಜಾಸ್ತಿ ಅಬ್ಬರದಿಂದ ಅಂದ್ರೆ ಹೆಲ್ದಿಯಾಗಿ ಗಿಡಗಳು ಮೊಳಕೆ ಆಗುವ ಜೋರಾಗಿ ಬಿತ್ತನೆ ಹೊರಗೆ ಬರ್ತದೆ, ಹೊರಗಡೆ ಬರ್ತೈತ್ರಿ. ಈಗ ಅಲ್ಲಿ ಬರ್ತಕ್ಕಂಥ ಪ್ರಮಾಣ ಕಡಿಮೆ ಇರ್ಬೋದು ತೇವಾಂಶ ಕೊರತೆ ಇದ್ದಾಗ, ಬಟ್ ಈ ತರ ಬೀಜೋಪಚಾರ ಮಾಡಿದಾಗ ಬರ್ತಕ್ಕಂಥ ಬೀಜ ಮೊಳಕೆ ಪ್ರಮಾಣ ಜಾಸ್ತಿ ಆಗತ್ರಿ, ಅಬ್ಬರದಿಂದ ಗಿಡಗಳು ಮೊಳಕೆ ಬಿಡ್ತಾವ್ರು ಆರೋಗ್ಯಯುತವಾಗಿ ಸಸಿಗಳು ಹೊರಗಡೆ ಬರ್ತಾವ್ರು. ನಮ್ಗೆ ಸರಿಗೆ ಹಲವಾರು ಪದ್ಧತಿಗಳನ್ನ ಹೇಳಿದ್ರೆ ಉಪಚಾರ ಮಾಡುವಂತದ್ದು ಕಠಿಣಗೊಳಿಸೋದು, ಈ ಬೀಜೋಪಚಾರ ಮಾಡೋದ್ರಿಂದ ಇನ್ನು ಏನೇನು ಉಪಯೋಗಗಳಾಗ್ತಾವ ಅಂತಾರೆ? ಈಗ ಅದರಲ್ಲಿ ಬೀಜೋಪಚಾರ ಮಾಡ್ತಕ್ಕಂಥ ಪದ್ಧತಿ ಅಲ್ರಿ, ಈಗ ಬೀಜ ಕಠಿಣಗೊಳಿಸಿಕೆ ಮತ್ತು ಉಪ್ಪಿನ ದ್ರಾವಣ ಮಾಡ್ತಕ್ಕಂಥ ಕ್ರಿಯೆಗಳಿದ್ರಿ. ಇದ್ರ ಜೊತೆಗೆ ಜೈವಿಕ ಶಿಲೀಂದ್ರನಾಶಕ ಮತ್ತು ಜೈವಿಕ ಗೊಬ್ಬರಗಳು ಕೂಡ ಉಪಯೋಗಿಸಿ ಮಾಡಬಹುದು. ಈಗ ಜೈವಿಕ ಶಿಲೀಂದ್ರನಾಶಕದ ಉದಾಹರಣೆ ತೊಗೊಂಡಾಗ್ರಿ, ತೊಗರಿಗೆ ಬರ್ತಕ್ಕಂಥ ನೆಟ ರೋಗ ಟ್ರೈಕೋಡರ್ಮ್ ಇರುವುದು ಅಂತ ಸಿಗ್ತೈತ್ರಿ ಮಾರ್ಕೆಟಲ್ಲಿ, ಅಥವಾ ನಮ್ಮ ಕೃಷಿ ಮಹಾದಲ್ಲಿ ಕೂಡ ಸಿಗ್ತೈತೆ, ಡಿಪಾರ್ಟ್ಮೆಂಟ್ ಕೂಡ ಸಿಗ್ತೈತೆ. 4-5 ಗ್ರಾಮ್ 1 ಕೆಜಿಗೆ ಬರ್ತಕ್ಕಂಥ ಬೀಜಿಗೆ ನೀವು ಲೇಪನ ಮಾಡಬಹುದು. ಇದರಿಂದ ಬರ್ತಕ್ಕಂಥ ನೆಟ ರೋಗನ ಕೂಡ ನಾವು ಮೊದಲೇ ತಡೆಗಟ್ಟಬಹುದು. ಈಗ ಬಂದ ಮೇಲೆ ತೊಗೊಳ್ತಕ್ಕಂಥ ಕ್ರಮಗಳಕ್ಕಿಂತ ಬರಕ್ಕಿಂತ ಮುಂಚೆನೆ ತೊಗೊಂಡ್ರ ಬರ್ತಕ್ಕಂಥ ಮುಂದೆ ಆಗ್ತಕ್ಕಂಥ ಖರ್ಚನ ಕಡಿಮೆ ಮಾಡಿಸ್ಬೋದು ಬಹಳ. ಇದು ಒಂದೇ ಅಂಶ ಸರ್. ಎರಡನೇದು ಜೈವಿಕ ಗೊಬ್ಬರಗಳಾದ ರೈಜಬೇಮ್ ಆಗಲಿ ಅಥವಾ ಪಿ ಎಸ್ ಬಿ ಆಗಲಿ, ಈ ತರ ಇರತಕ್ಕಂಥ ಜೈವಿಕ ಗೊಬ್ಬರಗಳು ನಾವೇನು ಬಳಕೆ ಮಾಡಿದಾಗ ರಾಸಾಯನಿಕ ಆಗ್ತಕ್ಕಂಥ ಗೊಬ್ಬರಗಳ ಪ್ರಮಾಣ 15-20% ಕಡಿಮೆ ಮಾಡಬಹುದು. ಇದರಿಂದ ಕೂಡ ನೀವು ಖರ್ಚು ಆಟೋಮೆಟಿಕ್ ಕಡಿಮೆ ಆಗುತ್ತೆ ಲಾಸ್ಟ್ಗೆ. ಸಂತಂದ್ರೆ ಈಗ ಈ ತೊಗರಿ ಒಳಗೆ ಈ ಟ್ರೈಕೋಡರ್ಮಾ ಮತ್ತು ಕ್ಯಾಪ್ಟನ್ ಇದು ಮಾಡೋದ್ರಿಂದ ಯಾವ್ಯಾವ ರೋಗಗಳನ್ನು ನಾವು ಹತೋಟಿ ಮಾಡಬಹುದು? ಈಗ ತೊಗರಿಯಲ್ಲಿ ನಾವು ಟ್ರೈಕೋಡಮ್ ಯೂರಿಡ್ ಇರ್ತಕ್ಕಂಥ ಜೈವಿಕ ಶಿಲೀಂದ್ರ ನಾಶಕನ ಬೀಜೋಪಚಾರ ಮಾಡಿದಾಗ ಸರಗು ರೋಗ ಅಥವಾ ನೆಟೆ ರೋಗ ಲೋಕಲ್ ಇರತಕ್ಕಂಥ ಒಂದು ಭಾಷೆ ಹೇಳಿದಾಗ ಸರಗು ರೋಗ ಬರ್ತಕ್ಕಂಥ ಪ್ರಮಾಣ ಗಣನೀಯವಾಗಿ ಕಡಿಮೆ ಮಾಡಬಹುದು. ನಾವು ಸದ್ರಾಗ ನೀವು ರಾಸಾಯನಿಕ ಇರತಕ್ಕಂಥ ಕ್ಯಾಪ್ಟನ್ ಅಂತಕ್ಕಂಥ ಬೀಜೋಪಚಾರ ಮಾಡಿದಾಗ ಬುಡ ಕೊಳೆ ರೋಗ ಕೊಳೆ ಇರ್ತಕ್ಕಂಥ ರೋಗ ಬೇರು ಕೊಳೆ ರೋಗದ ಅಥವಾ ಸೀಡ್ಲಿಂಗ್ ಆಗ ಜರ್ಮಿ ಸಂಘಟನೆ ಬರ್ತಕ್ಕಂಥ ಕೊಳೆ ರೋಗ ಕೂಡ ಕಡಿಮೆ ಮಾಡಬಹುದು. ನಾವು ಸರಿಗೆ ಕಡಲೆ ಒಳಗೇನು ಸೊರಗು ರೋಗ ಬರ್ತಲ್ಲ ಅದಕ್ಕೆ ಯಾವ ಇದರಿಂದ ನಾವು ಉಪಚಾರ ಮಾಡ್ಬೇಕಂತಾರೆ? ಈ ಕಡಲೆಗೆ ಮತ್ತು ತೊಗರಿ ಬರ್ತಕ್ಕಂಥ ಜೀವಾಣು ಒಂದೇ ಸರ್, ನೆಟೆ ರೋಗ ಸರಗು ರೋಗ. ಅದಕ್ಕೂ ಕೂಡ ಬೀಜೋಪಚಾರವಾದ ಜೈವಿಕ ಶಿಲೀಂದ್ರ ನಾಶಕವಾದ ಟ್ರೈಕೋಡರ್ಮ್ ಯೂರಿಡಿಎ ಸೊ 4-5 ಗ್ರಾಮ್ ಅಥವಾ ನೀವು 10 ಗ್ರಾಮ್ ಆಗಿ ಕೂಡ ಯಾವುದೇ ತೊಂದರೆ ಇಲ್ಲ, ಯಾಕಂದ್ರೆ ಜೈವಿಕ ಇವು ಎಲ್ಲವು. ಸೊ ಇದರಲ್ಲಿ ಸಂಖ್ಯೆ ನೀವು 4 ಆದ್ರೆ ಅಥವಾ ಕಡಿಮೆ ಆದ್ರೆ ಹೆಚ್ಚಿಗೆ ಅಥವಾ ಹೆಚ್ಚಿಗಾದ್ರೆ ಬೇರೆ ತರ ಇಫೆಕ್ಟ್ ಆಗತ್ತಕ್ಕಂಥ ಸಮಸ್ಯೆ ಇರಲ್ರಿ. ಸೊ 4 ಬದಲು 10 ಗ್ರಾಮ್ ಆಗಿ ಕೂಡ ತೊಂದರೆ ಇಲ್ಲ, ಯಾಕಂದ್ರೆ ಜೈವಿಕ ಗೊಬ್ಬರ ಜೈವಿಕ ಶಿಲೀಂದ್ರ ನಾಶಕ. ಅದು ಈಗ ರಾಸಾಯನಿಕದಲ್ಲಿ ಪ್ರಮಾಣ ಜಾಸ್ತಿ ಆದಾಗ ಬೇರೆ ಟೈಮಲ್ಲಿ ಇಫೆಕ್ಟ್ ಆಗ್ಬೋದಲ್ಲಿ, ಬಟ್ ಇದ್ರಲ್ಲಿ ಆಗ್ತಕ್ಕಂಥದ್ದು ಕಡಿಮೆ ಇರ್ತದೆ ಅಲ್ಲಿ. ಸರಿ, ಈಗ ಜೋಳದ ಬೀಜಗಳಿಗೆ ಯಾವ್ಯಾವ ಇದರಿಂದ ಅಂದ್ರೆ ಈ ಕಾಡಿಗೆ ರೋಗ ಬರ್ತದೆ ಸಾಮಾನ್ಯವಾಗಿ, ಆಮೇಲೆ ಬೀಜ ಮತ್ತು ಸಸಿ ಕೊಳೆ ರೋಗ ಅಥವಾ ಬುಡ ಕೊಳೆ ರೋಗ ಬರ್ತದೆ, ಆಮೇಲೆ ಈ ಕಪ್ಪು ಕಾಂಡ ಕೊಳೆ ರೋಗ ಬರ್ತದೆ, ಇವುಗಳ ಹತೋಟಿಗಾಗಿ ಯಾವ್ಯಾವ ಒಂದು ಜೈವಿಕಗಳಿಂದ ಔಷಧಗಳಿಂದ ನಾವು ಉಪಚಾರ ಮಾಡಬೇಕು? ಈಗ ಜೋಳದಲ್ಲಿ ಬಹಳ ಪ್ರಮುಖ ಬರ್ತಕ್ಕಂಥ ಕಾಡಿಗೆ ರೋಗ ಸರ್. ಸೊ ಕಾಡಿ ರೋಗಕ್ಕೆ ನೀವು ಟ್ರೈಕೋಡರ್ಮ ಹರ್ಜಾನಿಯಮ್ ಅಂತ ಸಿಗ್ತೈತೆ, ಅದು ಕೂಡ ಜೈವಿಕ ಶಿಲೀಂದ್ರ ನಾಶಕ. ಸೊ ಅದನ್ನ ನೀವು ಆ ಥರ ಒಂದು ಬೀಜೋಪಚಾರ ಮಾಡಿದಾಗ ಕಾಡಿಗೆ ರೋಗ ಕೂಡ ಕಡಿಮೆ ಮಾಡಬಹುದು. ಅಥವಾ ನಿಮಗೆ ಈ ಥರ ಒಂದು ಜೈವಿಕ ಶಿಲೀಂದ್ರ ನಾಶಕ ಸಿಗಲ ಇದ್ದಕ್ಕಂಥ ಒಂದು ಪ್ರಸಂಗದಲ್ಲಿ, ಸೊ ಗಂಧಕ ಕೂಡ ನೀವು ಬೀಜೋಪಚಾರ ಆಗಿ ಉಪಯೋಗಿಸಬಹುದು. ಅಂದ್ರೆ ಗಂಧಕ ಅಂದ್ರೆ ಮಾರ್ಕೆಟ್ ನಲ್ಲಿ ಸಿಗ್ತಲ್ಲ ಅದೇ ಗಂಧಕ ಅಥವಾ ಇದಕ್ಕಾಗಿ ಒಂದು ಸೆಪರೇಟ್ ಗಂಧಕ ಬರುತ್ತೆ? ಇದೇ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಗಂಧಕ ಸಲ್ಫರ್ ಬೀಜೋಪಚಾರ ಮಾಡಬಹುದು. ಈಗ ಹಳ್ಳಿಯಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ರೈತರು ಈ ಗಂಧಕ ಅಂದ್ರೆ ಎಲ್ಲರೂ ಗೊತ್ತಿದೆ ರೀ, ಅದು ಬೀಜೋಪಚಾರ ಮಾಡ್ತಕ್ಕಂಥ ಕ್ರಿಯೆ ಗೊತ್ತಿಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ರೀ. ಬಟ್ ಗಂಧಕ ಅಂತ ಕೊಟ್ರೆ ಅದು ಆಲ್ಮೋಸ್ಟ್ ಆಗಿ ಎಲ್ಲ ರೈತರಿಗೆ ಗಂಧಕ ಲೇಪನ ಮಾಡಿ ಬೀಜಗಳು ಇಡ್ತಾರೆ. ಇವೆಲ್ಲ ಈ ಸಂಗ್ರಹ ಮಾಡ್ತಕ್ಕಂಥ ಒಂದು ವಿಧಾನ ಬಂದಾಗ ಅದು ಗಂಧಕ ಲೇಪನ ಮಾಡಿ ಇಡ್ತಾರೆ ಎಲ್ಲ ರೈತರು. ಹ್ಞೂ ಸರ್. ಸೋಯಾ ಅವರೇ ಒಳಗೆ ಯಾವ್ಯಾವ ಒಂದು ರಾಸಾಯನಿಕಗಳಿಂದ ಮತ್ತು ಜೈವಿಕಗಳಿಂದ ಉಪಚಾರ ಮಾಡಬೇಕು? ಸೊ ಈಗ ಅದು ಕೂಡ ದ್ವಿದಳ ಧಾನ್ಯ ಸರ್ ಸೋಯಾ ಕೂಡ. ಅದರಲ್ಲಿ ಬರ್ತಕ್ಕಂಥ ಮೇಜರ್ ಆಗಿ ಬರ್ತಕ್ಕಂಥದ್ದು ರೋಗ ಸಸಿಕೊಳ ರೋಗ, ದುಂಡಾನ ರೋಗ, ಅದಕ್ಕೂ ಕೂಡ ಥೈರಾಮ್ ಅಂತಕ್ಕಂಥ ರಾಸಾಯನಿಕ ಕೆಮಿಕಲ್ ಸಿಗುತ್ತದೆ, ಅದು ಕೂಡ ನೀವು ಬೀಜೋಪಚಾರ ಮಾಡಿದಾಗ ಬರ್ತಕ್ಕಂಥ ರೋಗ ಬೀಜ ಮತ್ತು ಸಸ್ಯಕುಳ ರೋಗ ಕೂಡ ಕಡಿಮೆ ಮಾಡಬಹುದು. ಸೊ ಅಥವಾ ನೀವು COC ಅಂತ ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಸ್ಟೆಪ್ಸೊಸೈಕ್ಲಿನ್ ಅದರಿಂದ ಕೂಡ ಬೀಜೋಪಚಾರ ಮಾಡಿದಾಗ ಬರ್ತಕ್ಕಂಥ ದುಂಡಾನ ರೋಗ ಕೂಡ ಸೊ ಬಾಧೆಗಳು ಕಡಿಮೆ ಮಾಡಬಹುದು. ಇನ್ನು ಹತ್ತಿ ಒಳಗೆ ಸರ್, ಈಗ ಆಲ್ಮೋಸ್ಟ್ ಆಗಂಥ ಹತ್ತಿಯಲ್ಲಿ ಬೆಳೆತಕ್ಕಂಥ ರೈತರಿಗೆ ಬಿಟಿ ಕಾಟನ್ ಬೆಳೆತಕ್ಕಂಥ ರೈತ ಆಲ್ಮೋಸ್ಟ್ ಬೀಜೋಪಚಾರ ಮಾಡೇ ಬೀಜ ಕೊಡ್ತದ್ರಿ. ಈಗ ಬೀಜೋಪಚಾರ ಮಾಡಿದ ಯಾವ ಥರ ನಿಮ್ಗೆ ಗೊತ್ತಾಗಬೇಕಂದ್ರೆ ಅದು ಬೀಜ ಯೂಸ್ ಬೆಳೆಯುತ್ತಲ್ಲ ಇರಲ್ಲ, ಬಟ್ ಕೆಂಪು ಅಥವಾ ನೀಲಿ ಕಲರ್ ಅಂತಕ್ಕಂಥ ಕಾಣ್ತೈತ್ರಿ, ಅಂದ್ರೆ ಬೀಜೋಪಚಾರ ಮಾಡಿದೆ ಅಂತ ಅರ್ಥ ಇರೋದಲ್ಲಿ. ಇಮ್ಡ ಕೂಪಿಡತಕ್ಕಂಥ ಕೆಮಿಕಲ್ ಇಂದ ಬೀಜೋಪಚಾರ ಮಾಡಿರ್ತಾರೆ ರಾಸಾಯನಿಕ ಕೆಮಿಕಲ್ ಅಂತ. ಹ್ಞೂ ಸರ್. ಸರಿಗೆ ಈ ಬೀದರ್ ಜಿಲ್ಲೆ ಒಳಗೆ ಮತ್ತೆ ಕಲಬುರಗಿ ಜಿಲ್ಲೆ ಒಳಗೆ ಈ ಆಳಂದು ಅಫಜಲ್ಪುರ ಕಡೆ ಕಬ್ಬು ಬೆಳೀತಾ ಇದೆ. ಈ ಕಬ್ಬಿನೊಳಗೆ ಕೆಂಪು ಅಥವಾ ತುಂಡು ಕೊಳೆ ರೋಗ ಸಾಕಷ್ಟು ಬರ್ತದೆ, ಇದಕ್ಕೆ ಯಾವ ರೀತಿ ಉಪಚಾರ ಮಾಡ್ಬೇಕಂತಾರೆ? ಈಗ ಕಬ್ಬಿನಲ್ಲಿ ಮೊದಲಿಗೆ ನಾವು ಸಸಿ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಸೆಟ್ ಅಂತ ಇದ್ರು ಕಬ್ಬನ ಗಣಿಕೆ ಅಂತ ಕಟ್ ಮಾಡೋದು ಟೈಮಲ್ಲಿ, ಆ ಕಟ್ ಮಾಡಿ ನಾಟಿ ಮಾಡೋಕ್ಕಿಂತ ಮುಂಚೆ ಬೀಜೋಪಚಾರ ಮಾಡ್ಬೇಕು. ಅದಕ್ಕೆ ಬೀಜೋಪಚಾರ ಯಾವ್ದಂತಾರೆ, ಹಾಗೇನು ಮಾತ್ರದಲ್ಲಿ ಟ್ರೈಕೋಡರ್ಮ್ ಯೂರಿಡ್ ಅಂತ ಸಿಗ್ತದೆ ಜೈವಿಕ ಶಿಲೀಂದ್ರ ನಾಶಕ. ಸೊ ಅದು 10 ಗ್ರಾಮ್ 1 ಕೆಜಿ ಕಬ್ಬಿನ ಬೀಜಕ್ಕೆ ಲೇಪನ ಮಾಡಿದಾಗ ಮುಂದೆ ಬರ್ತಕ್ಕಂಥ ಈ ಕೆಂಪು ಮತ್ತು ತುಂಡು ಕೊಳೆ ರೋಗನ ಕಡಿಮೆ ಮಾಡಬಹುದು ನಾವು. ಆಮೇಲೆ ಸರಿಗೆ ಈ ಕಾಂಡ ಕೊಳೆ ರೋಗ ಸಹಿತ ಕೆಲವೊಂದ್ಸಲ ಕಾಣಿಸ್ಕೊಡ್ತದೆ ಕಬ್ಬಿನೊಳಗೆ, ಅದಕ್ಕೆ ಎದರಿಂದ ಉಪಚಾರ ಮಾಡ್ಬೇಕಂತ? ಸೂಡಾಮನಸ್ ಅಂತ ಇರ್ತಕ್ಕಂಥ ಜೈವಿಕ ಶಿಲೀಂದ್ರ ನಾಶಕರು, ಅದರಿಂದ ನೀವು ಬೀಜೋಪಚಾರ ಮಾಡಿದಾಗ ಮುಂದೆ ಬರ್ತಕ್ಕಂಥ ಆ ಕಾಂಡ ರೋಗ ಕೂಡ ಕಡಿಮೆ ಕೊಡಿಸ್ಬೋದು. ಸರಿ, ಟೊಮೆಟೊ ಬದ್ನೆ ಅಂತೂ ಸಾಕಷ್ಟು ಜನ ರೈತರು ಬೆಳೀತಾರೆ, ಅದರೊಳಗೆ ಈ ಸಸಿ ಸಾಯ್ದು ಸಾಕಷ್ಟು ನೋಡ್ತಾ ಇರ್ತೀವಿ, ಅದಕ್ಕೆ ಏನು ಮಾಡ್ಬೇಕಂತ? ಸೊ ಅದಕ್ಕೆ ಭಾಳ ಪ್ರಮುಖವಾಗಿ ನಮ್ಮ ಈ ಭಾಗದಲ್ಲಿ ಬೆಳೀತಕ್ಕಂಥ ರೈತರಲ್ಲಿ ಹೆಸರಲ್ಲಿ ಟೊಮೆಟೊ ಮತ್ತು ಬದನೆಯಲ್ಲಿ ಜೈವಿಕ ಶಿಲೀಂದ್ರ ನಾಶಕವಾದ ಟ್ರೈಕೋಡರ್ಮ 4 ಅಥವಾ 8 ಗ್ರಾಮ್ 1 ಕೆಜಿ ಬೀಜಕ್ಕೆ ಲೇಪನ ಮಾಡಿ ನಾವು ಬಿತ್ತನೆ ಮಾಡಿದಾಗ ಸಸಿ ಸಾಯತಕ್ಕಂಥ ರೋಗನ ಕಡಿಮೆಗೊಳಿಸ್ಬೋದು ನಾವು. ಸರಿ, ನಾವು ಮೆಣಸಿನಕಾಯಿ ಬೆಳೆಯೊಳಗೆ ಸರ್? ಸೊ ಮೆಣಸಿನಕಾಯಿ ಬೆಳೆತಕ್ಕಂಥ ಬೆಳೆಯಲ್ಲಿ ಸೊ ಬೀಜೋಪಚಾರಕ್ಕೆ ಜೈವಿಕ ಶಿಲೀಂದ್ರ ನಾಶಕವಾದ ಸೂಡಾಮನಾಸ್ ಫ್ಲೋರೆಸೆನ್ಸ್ 10 ಗ್ರಾಮ್ 1 ಕೆಜಿ ಬೀಜಕ್ಕೆ ಲೇಪನ ಮಾಡಿ ಬಿತ್ತಿದ್ರೆ ಸೊ ಮುಟುರು ರೋಗ ಬರ್ತಕ್ಕಂಥ ಕಡಿಮೆ ಮಾಡ್ಬೋದು. ಅದ್ರ ಜೊತೆಗೆ ಬೇರು ಕೊಳೆ ರೋಗ ಕಾಂಡ ಕೊಳೆ ರೋಗ ಬರ್ತಕ್ಕಂಥ ಕೂಡ ಕಡಿಮೆ ಮಾಡ್ಬೋದು ನಾವು. ಇನ್ನು ಗೋವಿನ ಜೋಳನು ಸಾಕಷ್ಟು ಜನ ರೈತರು ಅಲ್ಲೆಲ್ಲಿ ಬೆಳೀತಿರ್ತಾರೆ ಸರ್, ಇದರೊಳಗೆ ಯಾವ್ಯಾವ ರೋಗಗಳಿಗೆ ಯಾವ ರೀತಿ ಉಪಚಾರ ಮಾಡ್ಬೇಕಂತ? ಈಗ ಗೋವಿನ ಜೋಳ ಅಂತ ಅಥವಾ ಮೆಕ್ಕೆಜೋಳ ಅಂತ ಅಂತೇಳ್ರಿ, ಅದರಲ್ಲಿ ಸೊ ಅಗೇನ್ ಟ್ರೈಕೋಡರ್ಮ ಹರ್ಜಾನಮ್ 6 ಗ್ರಾಮ್ 1 ಕೆಜಿ ಬೀಜಕ್ಕೆ ನಾವು ಲೇಪನ ಮಾಡಿ ಬಿತ್ತಿದ್ರೆ ಕಪ್ಪು ಕಾಂಡ ಕೊಳೆ ರೋಗ ಬರ್ತಕ್ಕಂಥ ತಡೆಗಟ್ಟಬಹುದು. ಅಥವಾ ಮೆಟಲಾಕ್ಸಿಲ್ MZ-72 ಅಂತ ಹೇಳ್ತಾರೆ ನಾವು, ಅದನ್ನ 2 ಗ್ರಾಂ ಒಂದು ಕೆಜಿ ಬೀಜಕ್ಕೆ ನಾವು ಬೀಜ ಲೇಪನ ಮಾಡಿ ಅಥವಾ ಬೀಜೋಪಚಾರ ಮಾಡಿ ಬಿತ್ತಿದಾಗ ಕೇದಿಗೆ ರೋಗ ಬರ್ತಕ್ಕಂಥದ್ದು ಕಡಿಮೆ ಮಾಡಬಹುದು. ಸರ್, ಕೆಲವೊಂದು ನೀರಾವರಿ ಪ್ರದೇಶದೊಳಗೆ ನಮ್ಮಲ್ಲಿ ಶೇಂಗಾ ಬೆಳೀತಾರೆ. ಈ ಶೇಂಗಾದೊಳಗೆ ಸಾಮಾನ್ಯವಾಗಿ ಕಾಡುವಂತ ರೋಗ ಅಂತಂದ್ರೆ ಕಾಂಡ ಕೊಳೆ ರೋಗ ಮತ್ತು ಮಣ್ಣಿನಿಂದ ಬರುವಂತ ಕೆಲವೊಂದು ರೋಗಗಳು, ಅದರೊಳಗೆ ಕುತ್ತಿಗೆ ಕೊಳೆ ರೋಗ ಬಹಳ ಬಾಧೆ ಮಾಡ್ತಿರ್ತದೆ. ಇದಕ್ಕಾಗಿ ಯಾವ ರೀತಿ ಉಪಚಾರ ಮಾಡಬೇಕು? ಈಗ ಶೇಂಗಾ ಅಂತ ವಾಣಿಜ್ಯ ಬೆಳೆ ಅಥವಾ ನಾವು ಎಣ್ಣೆ ಬೆಳೆ ಅತಕ್ಕಂತ ಬೆಳೆ ತಗೊಂಡಾಗ್ರೆ ಟ್ರೈಕೋಡರ್ಮಾ ವಿರಿಡಿ ಅಥವಾ ರಾಸಾಯನಿಕವಾದ ಕ್ಯಾಪ್ಟನ್, ಅದರಿಂದ ನಾವು ಬೀಜೋಪಚಾರ ಮಾಡಿದಾಗ ಈ ಬರ್ತಕ್ಕಂಥ ಕಾಂಡಕುಳ ರೋಗ ಮತ್ತು ಕುತ್ತಿಗೆ ರೋಗನ ಕಡಿಮೆಗೊಳಿಸಬಹುದು. ಸೊ 1 ಕೆಜಿ ಬೀಜಕ್ಕೆ 4 ಗ್ರಾಂ ಅಥವಾ 5 ಗ್ರಾಮ್ ಸೇರ್ತಕ್ಕಂಥ ಈ ಜೈವಿಕ ಶಿಲೀಂಧ್ರ ನಾಶಕನ ಬೀಜೋಪಚಾರ ಮಾಡಿದಾಗ ಈ ಬರ್ತಕ್ಕಂಥ ಕಾಂಡಕುಳ ರೋಗ ಮತ್ತು ಕುತ್ತಿಗೆ ರೋಗನ ಕಡಿಮೆಗೊಳಿಸಬಹುದು. ಮತ್ತೆ ಗೊಂಡೆ ಹುಳ ಬಾಧೆ ಇತ್ತಂದ್ರೆ? ಸೊ ಗೊಂಡೆ ಹುಳ ಬಾಧೆ ಜಾಸ್ತಿ ಕಂಡು ಬಂದಲ್ಲಿ ಕ್ಲೋರೋಫೈರ್ಸ್ ಪ್ರತಿಗಿಂತ ರಾಸಾಯನಿಕ ಪೀಡೆ, ಅದು ಪೀಡೆ ವಿಷಯ ನಾವು ಬರ್ತಕ್ಕಂಥ ಈ ಗೊಂಡೆ ಹುಳನ ಕಡಿಮೆಗೊಳಿಸ್ಬೋದು. ಎಷ್ಟಂತಂದ್ರೆ 12 ml 1 ಕೆಜಿ ಬೀಜಕ್ಕೆ. ಸೊ ಬೀಜೋಪಚಾರ ಮಾಡಿ ಬಿತ್ತಿದಾಗ ಈ ಬರ್ತಕ್ಕಂಥ ಗೊಂಡೆ ಹುಳ ಬಾಧೆನ ಕೂಡ ಈ ಶೇಂಗಾದಲ್ಲಿ ಕಡಿಮೆಗೊಳಿಸ್ಬೋದು. ಸಂದರ್ಭ 12 ml ಅಂದ್ರೆ ನೇರವಾಗಿ ಔಷಧವನ್ನೇ ಹಾಕ್ಬೇಕು, ನೀರಿನೊಳಗೆ ಕಲಸಿ ಉಪಚಾರ ಮಾಡಬೇಕು ಅಂತ. ಸೊ ಇದರಲ್ಲಿ ನೋಡ್ರಿ 12 ml ಡೈರೆಕ್ಟ್ ಆಗಿರ್ತಕ್ಕಂಥ ಕೆಮಿಕಲ್ ಬೀಜೋಪಚಾರ ಬೀಜ ಮೇಲೆ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಕ್ಲೋರೋಫೆರಫಾಸ್ ಇರತಕ್ಕಂಥ ಕೆಮಿಕಲ್ ಆ ಸ್ಮೆಲ್ಗೆ ಇರತಕ್ಕಂಥದ್ದು ಆ ಗೊಂಡೆ ಒಳಗೆ ಹೋಗುತ್ತೆ. ನೀರ್ ಹಾಕಿದ್ರೆ ಅದು ಡೈರೆಕ್ಟ್ ಆಗಿ ಆಗತ್ತೆ. ಮತ್ತೆ ಸಣ್ಣ ಸೂರ್ಯಕಾಂತಿ ಒಳಗೆ ಬುಡಕೊಳೆ ರೋಗ ಬರ್ತದೆ ಮತ್ತೆ ಎಲೆ ಚುಕ್ಕಿ ರೋಗ ಬರ್ತಿರ್ತದೆ, ಇದಕ್ಕೆ ಏನ್ ಮಾಡ್ಬೇಕಂತ? ಇದಕ್ಕೆ ಕ್ಯಾಪ್ಟನ್ ಅಂತಕ್ಕಂಥ ರಾಸಾಯನಿಕ ಪದಾರ್ಥ ತಗೊಂಡಾಗ ಅದು 2.5 ಗ್ರಾಮ್ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಿದಾಗ ಬುಡಕೊಳೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಬರ್ತಕ್ಕಂಥದ್ದು ಕಡಿಮೆಗೊಳಿಸಬಹುದು. ಇದು ಯಾವುದೇ ಒಂದು ಬೀಜೋಪಚಾರ ಇರತಕ್ಕಂಥ ಪದ್ಧತಿಯಲ್ಲಿ 100% ಬರಲ್ಲ ಅಂತ ಹೇಳಕ್ಕಾಗಲ್ಲ. ಬರ್ತಕ್ಕಂಥ ಪ್ರಮಾಣ ಗಣನೀಯವಾಗಿ ಕಡಿಮೆ ಮಾಡಬಹುದು. ಖರ್ಚು ಕಡಿಮೆ. ಈಗ ನಾವು ರೈತರು ಆ ತರ ವಿಚಾರ ಮಾಡ್ತಾರೆ, ಬೀಜೋಪಚಾರ ಮಾಡಿದ್ರೆ ಮುಂದೆ ನೆಟ್ವರ್ಕ್ ಬರಲೇ ಅಂತ ವಿಚಾರ ಮಾಡ್ತಾರೆ. ಬಟ್ ಹಂಗಿರಲ್ಲ, ಹಂಗಾಗೋದಿಲ್ಲ. ಬರ್ತಕ್ಕಂಥ ಪ್ರಮಾಣ ಕಡಿಮೆ ಮಾಡಬಹುದು, ಕೆಲವೊಂದ್ಸಲ ಬರ್ಲಿಕ್ಕೂ ಇಲ್ಲ, ಬರ್ಲಿಕ್ಕಿಲ್ಲ. ಅದೆಲ್ಲ ವಾತಾವರಣ ತಕ್ಕಂತ ಹವಾಗುಣ ಮ್ಯಾಗ ಡಿಪೆಂಡ್ ಆಗುತ್ತೆ. ಸಣ್ಣ ಈ ಜೈವಿಕ ಗೊಬ್ಬರಗಳಿಂದ ಮಾಡುವಂತ ಬೀಜೋಪಚಾರದ ಪ್ರಮಾಣದ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಹಾ ಸರ್, ಈಗ ನಾವು ದ್ವಿದಳ ಧಾನ್ಯಗಳಾದ ಕಡಲೆ, ತೊಗರಿ, ಉದ್ದು, ಹೆಸರು, ಸೋಯಾಬೀನ್ ಕಲ್ಲಿ ರಂಜಕ ಕರಗಿಸುವ ಜೈವಿಕ ಗೊಬ್ಬರ PSP ಅಂತ ಆಲ್ಮೋಸ್ಟ್ ಎಲ್ಲ ರೈತರು ಗೊತ್ತಿದೆ. ಅದು 200 ಗ್ರಾಮ್ 1 ಎಕರೆ ಬೇಕಾಗಂತ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಇದಾದ ನಂತರ ರೈಜೋಬಿಯಂ ಇರ್ತಕ್ಕಂಥ ಜೈವಿಕ ಗೊಬ್ಬರ, ಅದು ಕೂಡ 200 ಗ್ರಾಮ್ 1 ಎಕರೆ ಬೇಕಾಗಂತ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಸೊ ಈ ತರ ಬೀಜೋಪಚಾರ ಮಾಡಿದಾಗ ಮುಂದಾಗ್ತಕ್ಕಂತ ಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡಬಹುದು 10-15%. ಇದರಿಂದ ಏನಾಗುತ್ತೆ, ಮುಂದಾಗ್ತಕ್ಕಂಥ ಖರ್ಚು ಕೂಡ ಇವಾಗ ನಾವು ಕಡಿಮೆ ಮಾಡಬಹುದು. ಜೀವಾಣುಗಳ ಒಂದು ಚಟುವಟಿಕೆ ಜಾಸ್ತಿ ಆಗ್ತದೆ ಮಣ್ಣಿನಲ್ಲಿ. ಈ ಜೀವಾಣು ಬೀಜೋಪಚಾರ ಮಾಡಿ ಆದ ತಕ್ಷಣ ಮಣ್ಣಿನಲ್ಲಿ ತೇವಾಂಶ ಪ್ರಮಾಣ ಜಾಸ್ತಿ ಇತ್ತಂದ್ರ ಅಥವಾ ಅನುಕೂಲವಾದಕ್ಕಂಥ ತೇವಾಂಶ ಇತ್ತಂದ್ರ ಈ ಸಂಖ್ಯೆಗಳು ವೃದ್ಧಿ ಆಗ್ತಾ ಹೋಗುತ್ತೆ, 1-2 ಆಗ್ತಾ ಹೋಗುತ್ತೆ. ಅವಾಗ ಯಾವಾಗ ಸಂಖ್ಯೆಗಳು ಜಾಸ್ತಿ ಆಗತ್ತಾ ಇದಾಗ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ನೈಟ್ರೋಜನ್ ಫಿಕ್ಸೇಷನ್ ಅಂತಲ್ರಿ ಸಾರಜನಕ ಸ್ಥಿರೀಕರಣ, ಆ ಪ್ರೊಸೆಸ್ ಜಾಸ್ತಿ ಆಗಿ ಸೊ ಆ ಗಿಡಕ್ಕೆ ಕೊಡ್ತಕ್ಕಂಥ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಆಗಿ ಸೊ ಮುಂದಾಗ್ತಕ್ಕಂಥ ಗೊಬ್ಬರ ಪ್ರಮಾಣ ಕಡಿಮೆ ಆಗ್ತದೆ. ಸೂರ್ಯಕಾಂತಿ ಒಳಗೆ ಯಾವ ಜೀವಾಣುವನ್ನು ಉಪಯೋಗ ಮಾಡಬೇಕು? ಸೂರ್ಯಕಾಂತಿ ಮತ್ತು ಭತ್ತದಲ್ಲಿ ಬಂದಾಗ ಅಜೋಸ್ಪಿರಿಲಿಯಂ ಅತ್ತಕ್ಕಂಥ ಸ್ವಜೈವಿಕ ಗೊಬ್ಬರನ ನಾವು ಬೀಜೋಪಚಾರ ಮಾಡಿದ್ವಿ. ಎಷ್ಟು ಪ್ರಮಾಣ ಅಂತಂದ್ರೆ ಸೂರ್ಯಕಾಂತಿಯಲ್ಲಿ ಅಜೋಸ್ಪಿರಿಲಿಯಂ 200 ಗ್ರಾಮ್ 1 ಎಕರೆ ಬೇಕಂತ ಬೀಜಕ್ಕೆ. ಸೊ ಭತ್ತಕ್ಕೆ ಬಂದಾಗ ಅದೇ ಅಜೋಸ್ಪಿರಿಲಿಯಂ ಅತ್ತಕ್ಕಂಥ ಜೈವಿಕ ಗೊಬ್ಬರನ 250 ಗ್ರಾಮ್ 1 ಎಕರೆ ಬೇಕಂತ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಿದಾಗ ಸೊ 10-15% ಆಗ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬಹುದು, ಅದ್ರ ಜೊತೆ ಖರ್ಚು ಕೂಡ ಕಡಿಮೆ ಮಾಡಬಹುದು. ಪಟ್ಲರ್ ತಾವು ಇದುವರೆಗೆ ಬೀಜೋಪಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಮಾಡಿಕೊಟ್ರೆ. ಈ ಕಾರ್ಯಕ್ರಮ ಕೇಳ್ತಾ ಇರುವಂತವ್ರು ಅವ್ರಿಗೆ ಇನ್ನೂ ಕೆಲವೊಂದಿಷ್ಟು ಸಮಸ್ಯೆ ಬರ್ತವ, ಇನ್ನೂ ಕೆಲವೊಂದಿಷ್ಟು ವಿಚಾರಗಳು ತಿಳ್ಕೋಬೇಕಾಗಿರ್ತದೆ, ಅಂತವ್ರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ ಸರ್? ಹೇಳ್ತೇನೆ ಸರ್, 7-2-0-8-99-07. ರೈತ ಬಂದ್ರೆ ಇನ್ನೊಂದ್ಸಲ ಪಾಟೀಲ್ ಅವರ ಮೊಬೈಲ್ ನಂಬರ್ ಹೇಳ್ತೀನಿ ನೋಡ್ರಿ, 7-2-0-4-7-9-07 7204-78-99-07 ಈ ಮೊಬೈಲ್ ನಂಬರ್ಗೆ ನೀವು ಮಾತಾಡಿ ಡಾಕ್ಟರ್ ಪೊಲೀಸ್ ಪಾಟೀಲ್ ಜೊತೆಗೆ ಮಾತಾಡ್ಬೋದು ಈ ಬೀಜೋಪಚಾರದ ಬಗ್ಗೆ ಮತ್ತು ಬೇರೆ ಯಾವುದೇ ಬೆಳೆಗಳ ಬೆಳೆ ಬಗ್ಗೆ ಆಮೇಲೆ ಬಿತ್ತನೆ ಮಾಡುವಂಥ ಪದ್ಧತಿ ಬಗ್ಗೆ ಸಹಿತ ನೀವು ಜೊತೆಗೆ ಮಾತಾಡ್ಬೋದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ AS ಪೊಲೀಸ್ ಪಾಟೀಲ್ ಅವರಿಗೆ ಆಕಾಶವಾಣಿ ಪರವಾಗಿ ಮತ್ತು ತಮ್ಮೆಲ್ಲ ರೈತ ಬಂಧುರ ಪರವಾಗಿ ಧನ್ಯವಾದ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ತಜ್ಞವಾಣಿಯಲ್ಲಿ ಇದುವರೆಗೆ ಬೀಜೋಪಚಾರದ ಮಹತ್ವ ಕುರಿತಾಗಿ ಡಾಕ್ಟರ್ AS ಪೊಲೀಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಜೇಂದ್ರ R. ಕುಲಕರ್ಣಿ. ಇನ್ನು ಮುಂದೆ ಹನುಮಂತಬಾಯಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಜ್ಞಾನ ಸಾರ ಕೇಳದಿರಬೇಕು, ತತ್ವಜ್ಞಾನ ಸಾರ ಕೇಳದಿರಬೇಕು, ತತ್ವಜ್ಞಾನ ಸಾರ ಕೇಳದಿರಬೇಕು, ತತ್ವಜ್ಞಾನ ಸಾರ ಇದಕ್ಕೆಲಾದ್ದರಿಂದ ಇನ್ನೊಂದು ಹಾಡು. ಪುರವೇ ನಾ ಬಜೆ ಸೋ ಮನದಲ್ಲ, ಪುರವೇ ನಾ ಬಜೆ ಸೋ ಮನದಲ್ಲ, ಪುರವೇ ನಾ ಬಜೆ ಸೋ ಮನದಲ್ಲ, ಸತ್ಪುರವೇ ನಾ ಮರಿತುನೆ ಇರತಿದವಲ್ಲೆ, ಪುರವೇ ನಾ ಬಜೆ ಸೋ ಮನದಲ್ಲ, ಸೋಮನದಲ್ಲೇ ಗುರವೇ ನಾ ಬಜೆ ಸೋಮನ

ಎದುರು